ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യ വര്യോമേ സന്നിധത്താം സദാ ഹൃദി നിഗമാന്ത മഹാദേശ്വര ശ്രീമദ് ഗോപാല വിംശതി എന്ന സ്തോത്രദ അർത്ഥാനുസന്ധാനത്തിൽ എട്ടനേ ശ്ലോക നികടേഷു നിശാമയാമി നിത്യം നിഗമാന്തൈരധുനാപി മൃഗ്യമാണം യമുളാർജുന ദൃഷ്ടബാലകേളിം യമുനാ സാക്ഷിക യൗവനം യുവാനം. നിഗമാന്തൈഹി വേദാന്തകളിന്ദ അധുനാപി ഈഗലൂ മൃഗ്യമാണം ഹുടുക്കൽപ്പെടുത്തിരുവനു യമുളാർജുന ദുഷ്ടബാലകേളിം ജോഡിയാകിദ്ദ അർജുന വൃക്ഷകളിന്ദ നോടൽപ്പെട്ട ബാലലീലയുള്ളവനു യമുനാ സാക്ഷിക യൗവനം യമുനയിന്ദ സാക്ഷാത്താകി നോടൽപ്പെട്ട യൗവനമുള്ളവനൂ ആദ യുവാനം നിത്യ യൗവനശാലിയായ പരമപുരുഷനെന്നു നിത്യം യാവാകലൂ നികടേഷു തന്ന സനിഹദല്ലിയേ നിശാമയാമി നന്ന സനിഹദല്ലിയേ നോടുത്തേനെ എന്തോ ആചാര്യരു അനുസന്ധാനം മാഡ്താരെ. ആശ്ചര്യവാഗ ശ്ലോക. ಈ ಶ್ಲೋಕದಲ್ಲಿ ಆಚಾರ್ಯರು ತಮ್ಮ ಭಾವನಾ ಪ್ರಕರ್ಷದಿಂದ ಶ್ರೀಮದ್ ಗೋಪಾಲನ ಬಾಲ್ಯ ಹಾಗೂ ಯೌವನ ಕೇಳಿಗಳನ್ನು ಎಲ್ಲವನ್ನೂ ಸರ್ವದೇಶ ಸರ್ವಕಾಲಗಳಲ್ಲಿಯೂ ಸಮೀಪದಲ್ಲಿಯೇ ಸಾಕ್ಷಾತ್ಕಾರ ಮಾಡಿದ್ದಾರೆ. ಆಯಾ ಲೀಲೆಗಳು ಒಂದೊಂದು ಕಾಲಕ್ಕೆ ಸಂಬಂಧಿಸಿದ್ದರೂ ಸರ್ವವನ್ನೂ ಸರ್ವದಾ ತಾವು ಕಾಣುತ್ತಿರುವ ಹಾಗೆ ಆಚಾರ್ಯರು ಸಾರಿದ್ದಾರೆ. ತದ್ದೂರೇ ತದ್ವದಂತಿಕೆ ಎಂದು ಉಪನಿಷತ್ ಸಾರುತ್ತಂತೆ. ಅದೇ ರೀತಿ ಶ್ರೀಮದ್ ಪರಾಂಕುಶ ಮಹಾಮುನಿಗಳ ನಿತ್ಯ ಸಾಕ್ಷಾತ್ಕಾರ ಅನುಭವವು ನಿಕಟೇಶು ಎಂಬ ಬಹುವಚನ ಪ್ರಯೋಗದಿಂದ ಧ್ವನಿತವಾಗುತ್ತದೆ. ಈ ಅಂಶವನ್ನೇ ಆಚಾರ್ಯರು ತಮ್ಮ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿಯಲ್ಲಿ 1ನೇ ಶತಕದ 9ನೆಯ ತಿರುವಾಳ್ಮೊಯಿ ಇವಯುಂ ಅವಯುಂ ಎಂಬುದರಲ್ಲಿ ಅದರಲ್ಲಿ ಹೇಳ್ತಾರೆ, ಪರ್ಯಂತೇತ್ಕೇಚ ದೃಷ್ಟಂ ಸ್ವವಿರಹ ವಿಧುರಂ ಡಿಂಭವತ್ ಪಾರ್ಶ್ವಲೀನಂ ಚಿತ್ತೇ ಕ್ಲುಪ್ತ ಪ್ರವೇಶಂ ಭುಜ ಶಿಖರಗತಂ ತಾಲು ಸಿಂಹಾಸನಸ್ಥಂ ಚಕ್ಷುರ್ಮಧ್ಯೆ ನಿವಿಷ್ಟಂ ಸ್ಥಿತಮಳಿಗತಟೇ ಮಸ್ತಕೇತಸ್ಥಿವಾಂಸಂ ಪ್ರತ್ಯಾಹಾರೋಕ್ತ ರೀತ್ಯ ವಿಭುಮನುಭುಜೇ ಸ್ವಾತ್ಮ್ಯ ಭೋಗ ಪ್ರದಾನಾತ್. ಆಳ್ವಾರರ ಅನುಭವ, ಆ ಪರಮಾತ್ಮನು ತಮ್ಮ ಪರ್ಯಂತ ಪ್ರದೇಶದಲ್ಲಿ ತೋರಿದಂತೆಯೂ ತಮ್ಮ ಸಮೀಪದಲ್ಲಿ ತೋರಿದಂತೆಯೂ ತಮ್ಮನ್ನು ಬಿಟ್ಟು ಅಗಲಲಾರದವನಂತೆಯೂ ಮಗುವಿನಂತೆ ಸೊಂಟದಲ್ಲಿರುವಂತೆಯೂ ತಮ್ಮ ಮನಸ್ಸಿನಲ್ಲಿ ಬಂದು ಪ್ರವೇಶಿಸಿದಂತೆಯೂ ತಮ್ಮ ಭುಜಗಳ ಮೇಲೆ ಏರಿರುವಂತೆಯೂ ತಮ್ಮ ತಮ್ಮ ಜಿಹ್ವಾ ಸಿಂಹಾಸನದಲ್ಲಿರುವಂತೆಯೂ ತಮ್ಮ ಕಣ್ಣಿನೊಳಗೆ ಇರುವವನಂತೆಯೂ ತಮ್ಮ ಹಣೆಯಲ್ಲಿರುವಂತೆಯೂ ತದನಂತರ ತಮ್ಮ ಶಿರಸ್ಸಿನಲ್ಲಿರುವಂತೆಯೂ ಭಕ್ತ್ಯಂಗವಾದ ಪ್ರತ್ಯಾಹಾರ ಕ್ರಮಕ್ಕನುಸಾರವಾಗಿ ಆ ಪರಮಾತ್ಮನು ತನ್ನ ಅನುಭವವನ್ನು ಉಂಟು ಮಾಡಿದ್ದಕ್ಕೆ ಅನುಸಾರ ಆಳ್ವಾರವರು ಅನುಭವಿಸಿದ್ದಾರೆ ಎಂದು ಸ್ವಾಮಿ ದೇಶಿಕನ್ ಆ ದಶಕದ ತಿರುವಾಳ್ಮುಳಿಯ ಸಾರವನ್ನು ತಿಳಿಸ್ತಾರೆ. ನಿಕಟೇಶು ಎಂದು ಹೇಳಿರುವುದರಿಂದ ದೇಶ ಕಾಲ ವ್ಯವಧಾನದ ಅಭಾವವನ್ನು ಸೂಚಿಸಲಾಗಿದೆ. ಗೋಪಾಲ ಬಾಲನ ಬಾಲಕೇಳಿಗಳನ್ನು ಮಾತ್ರ ಯಮುಳಾರ್ಜುನರು ನಿರ್ನಿಮೇಷರಾಗಿಯೂ ನಿರಂತರವಾಗಿಯೂ ಕಂಡರು. ಅವರು ಕಂಡದ್ದು ಬರೀ ಬಾಲಕೇಳಿಗಳು. ನಂತರ ಅವರಿಗೆ ಆ ಶಾಪದಿಂದ ಮೋಕ್ಷವಾಗಿತ್ತು. ಅವನ ಯೌವನ ಲೀಲೆಗಳನ್ನು ಮಾತ್ರ ಯಮುನೆ ಸಾಕ್ಷಾತ್ತಾಗಿ ಕಂಡಳು. ಆದರೆ ಸಮಸ್ತವೂ ಅಭಿಯುಕ್ತರಿಗೆ ಸರ್ವದಾ ಗೋಚರ ಎನ್ನುತ್ತಾರೆ. ಹಿಂದೆಯೂ ಮುಂದೆಯೂ ಗೋಪಾಲನನ್ನು ಹುಡುಕುತ್ತಿರುವ ವೇದಾಂತಗಳು ಅವನನ್ನು ಇಂದಿಗೂ ಹುಡುಕುತ್ತಿವೆ. ಆದರೆ ಅಂತಹವನನ್ನು ಆ ವೇದಾಂತಗಳನ್ನೇ ಕಣ್ಣಾಗಿ ಹೊಂದಿದ ಭಕ್ತರು ಸಾಕ್ಷಾತ್ಕರಿಸಿಕೊಂಡರು. ಯಶೋದೆ, ನಂದಗೋಪ, ಗೋಪಿಯರು ಮೊದಲಾದವರು ಯಾರೂ ಪ್ರತ್ಯೇಕವಾಗಿಯಾಗಲಿ ಒಟ್ಟಾಗಿಯಾಗಲಿ ಗೋಪಾಲನ ಸರ್ವ ವಿಹಾರಗಳನ್ನು ನೋಡಿದವರಲ್ಲ. ಆದರೆ ಭಾವನಾಬಲದಿಂದಲೂ ಭಾವಿತನಾದ ಗೋಪಾಲ ಬಾಲನ ಕರುಣಾಬಲದಿಂದಲೂ ಬಾಲ್ಯ ಯೌವನಾದಿ ಸರ್ವ ಕೇಳಿಗಳನ್ನು ಕಣ್ಣೆದುರಿಗೆ ಹೇಗೋ ಹಾಗೆ ಕಾಣುತ್ತಿರುವುದಾಗಿ ಆಚಾರ್ಯರು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ನಿಕಟೇಶು ನಿಶಾಮಯಾಮಿ ನಿತ್ಯಂ ನಿಗಮಾಂತೈರಧುನಾಪಿ ಮೃಗ್ಯಮಾಣಂ ಯಮುಳಾರ್ಜುನ ದುಷ್ಟ ಬಾಲ ಕೇಳಿಂ ಯಮುನಾ ಸಾಕ್ಷಿಕ ಯೌವನಂ ಯುವಾನಂ. 9ನೇ ಶ್ಲೋಕ. ಪದವೀ ಮದವೀಯಸೀಂ ವಿಮುಕ್ತೇ ಅಟವೀ ಸಂಪದಮಂಬುವಾಹಯಂತೀಂ ಅರುಣಾಧರ ಸಾಭಿಲಾಷ ವಂಶಾಂ ಕರುಣಾಂ ಕಾರಣಮಾನುಷೀಂ ಭಜಾಮಿ. ವಿಮುಕ್ತೇ ಮೋಕ್ಷಕ್ಕೆ, ಅದವೀಯಸೀಂ ಬಹಳ ಹತ್ತಿರದ ಪದವೀಂ ದಾರಿಯಾದ ಅಟವೀ ಸಂಪದಂ ಕಾನನದ ಸಂಪತ್ತನ್ನು, ಅಂಬುವಾಹಯಂತೀಂ ಮೇಘದಂತೆ ಹೆಚ್ಚಿಸುವ ಅರುಣಾಧರ ಸಾಭಿಲಾಷ ವಂಶಾಂ ಕೆಂದುಟಿಯ ಸ್ಪರ್ಶಕ್ಕಾಗಿ ಹಂಬಲಿಸುವ ಕೊಳಲುಳ್ಳ ಕಾರಣ ಮಾನುಷೀಂ ಭೂಭಾರವನ್ನಿಳುಹಲು ಮನುಷ್ಯ ರೂಪವೆತ್ತಿದ ಕರುಣಾಂ ಮೂರ್ತಿಮತೀ ಕರುಣೆಯನ್ನು ಭಜಾಮಿ ಸೇವಿಸುತ್ತೇನೆ. ಈ ಶ್ಲೋಕದಲ್ಲಿ ಆ ಭಗವಂತನನ್ನು ಹೊಂದಲು ಅವನೇ ಬಹಳ ಸಮೀಪದ ಮಾರ್ಗವೆಂದು ಸಾರಿದ್ದಾರೆ. ಪ್ರಾಪ್ಯನೇ ಪ್ರಾಪಕನೂ ಆಗಿದ್ದಾನೆ. ಆದ್ದರಿಂದ ಅವನನ್ನು ನಮ್ಮ ಸ್ವಂತ ಪ್ರಯತ್ನದಿಂದ ಹುಡುಕುವ ಪ್ರಯತ್ನವನ್ನು ಬಿಟ್ಟು ಆ ಭಾರವನ್ನು ಅವನ ಮೇಲೆಯೇ ಹೊರಿಸಿ ಅವನೇ ನಮಗೆ ಉಪಾಯನೂ ಆಗಬೇಕೆಂದು ಬೇಡುತ್ತೇವೆ. ಭಕ್ತಿಯಿಂದ ಭಗವತ್ ಪ್ರಾಪ್ತಿಗೆ ವಿಳಂಬವಾಗುವುದು. ಈ ಸಾಧನದಿಂದಲಾದರೂ ಆರ್ಥಿಕನುಗುಣವಾಗಿ ದೇಹಾವಸಾನದಲ್ಲಿಯೇ ಅದು ಸಿದ್ಧಿಸುವುದು. ಕೃಷ್ಣಮೇಘನಾದ ಈ ವನಚರನು ವನದಲ್ಲಿ ಓಡಾಡುತ್ತಾ ಆ ಕಾಡನ್ನೆಲ್ಲ ಕೃಷ್ಣಮೇಘಮಯವನ್ನಾಗಿ ಮಾಡುತ್ತಾನೆ. ಕಾಲೇ ಕಾಲೇ ಚರತಿ ಕರುಣಾ ವಾರ್ಷಿಕ ಕೃಷ್ಣಮೇಘ ಎಂಬಂತೆ ಈ ನೀಲಮೇಘನು ತನ್ನ ದಯಾರಸದ ವೃಷ್ಟಿಯನ್ನು ಸುರಿಸುತ್ತಾನೆ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನೆ ಕೃಷ್ಣಮೇಘ ಕೃಪಾದೃಷ್ಟಿವೃಷ್ಟ್ಯ ಪುಷ್ಣಾತು ಮಾಮಪಿ ಎಂದು ಶ್ರೀ ಚಂದ್ರಿಕಾಚಾರ್ಯರು ಹೇಳಿರುವರು. ನಮ್ಮ ಸಂಸಾರದ ಸಂತಾಪವನ್ನೆಲ್ಲ ನಾಶಪಡಿಸುವಂತಹ ಮತ್ತೆ ಸಾಧುಗಳೆಂಬ ಚಾತಕ ಪಕ್ಷಿಗಳಂತೆ ಇರುವ ಸಾಧುಗಳು ಅವರಿಗೆ ಸಂತೋಷವನ್ನುಂಟು ಮಾಡುತ್ತಾ ಇರುವ ಕೃಷ್ಣ ಮೇಘವು ತನ್ನ ಕೃಪಾದೃಷ್ಟಿಯ ವೃಷ್ಟಿಯಿಂದ ನನ್ನನ್ನೂ ಸಹ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಅಚೇತನವಾದ ಮುರಳಿಗೂ ಅವನ ಅಧರ ಮಧುಪಾನದಲ್ಲಿ ಅಭಿಲಾಷೆ. ಆ ರಾಗವು ಸಫಲವಾಯಿತೆಂದರೆ ಅವನ ಕರುಣೆ ಎಂಥದು! ಈ ಮನುಷ್ಯ ವೇಷ ಪರಿಗ್ರಹಕ್ಕೆ ಅವನ ಅಪಾರವಾದ ಕರುಣೆಯೇ ಕಾರಣ. ಸರ್ವಕ್ಕೂ ಕಾರಣನಾದ ಆದಿದೇವನು ಕಾರಣ ಮಾನುಷ್ಯನಾಗಿದ್ದಾನೆ. ಮೋಕ್ಷೋಪಾಯನೂ ಕರುಣಾಮೂರ್ತಿಯೂ ಆದ ಇವನನ್ನು ಒಮ್ಮೆ ಆಶ್ರಯಿಸಿದರೆ ಸಾಕು, ಫಲವು ಸಿದ್ಧವಾದಂತೆಯೇ. ಹೀಗೆ ಈ ಶ್ಲೋಕದಲ್ಲಿ ಆಚಾರ್ಯರು ಕಾರುಣ್ಯಮೂರ್ತಿಯಾದ ಗೋಪಾಲ ಬಾಲನನ್ನು ಅನನ್ಯ ಭಾವದಿಂದ ಭಜಿಸಿದ್ದಾರೆ. ಪದವೀ ಮದವೀಯಸೀಂ ವಿಮುಕ್ತೇ ಅಟವೀ ಸಂಪದಮಂಬುವಾಘಯಂತೀಂ ಅರುಣಾಧರ ಸಾಭಿಲಾಷ ವಂಶಾಂ ಕರುಣಾಂ ಕಾರಣಮಾನುಷೀಂ ಭಜಾಮಿ. ಶ್ಲೋಕ 10. ಅನಿಮೇಷ ನಿಷೇವಣೀಯಮಕ್ಷ್ಣೋ ಅಜಹದ್ಯೌವನಮಾವಿರಸ್ತು ಚಿತ್ತೇ ಕಲಹಾಯಿತ ಕುಂತಲಂಕಲಾಪೈಃ ಕರಣೋನ್ಮಾದಕ ವಿಭ್ರಮಂ ಮಹೋಮೇ. ಅಕ್ಷ್ಣೋಹೋ, ಎರಡು ಕಣ್ಣುಗಳಿಗೂ ಅನಿಮೇಷ ನಿಷೇವಣೀಯಂ, ಎವೆ ಇಕ್ಕದೆ ನೋಡಲರ್ಹವಾದುದು. ಅಜಹದ್ಯೌವನಂ, ಯೌವನವನ್ನು ಬಿಡದಿರುವುದು. ಕಲಾಪೈಹಿ, ನವಿಲು ಗರಿಗಳೊಡನೆ. ಕಲಹಾಯಿತ ಕುಂತಲಂ, ಕಲಹವಾಡುವ ಮುಂಗುರುಳುಗಳುಳ್ಳುದು. ಕರಣೋನ್ಮಾದಕ ವಿಭ್ರಮಂ, ಇಂದ್ರಿಯಗಳಿಗೆ ಉನ್ಮಾದವನ್ನುಂಟು ಮಾಡುವ ವಿಲಾಸವುಳ್ಳುದು ಆದ ಮಹಃ, ಆ ತೇಜಸ್ಸು ಮೇ ಚಿತ್ತೆ, ನನ್ನ ಮನಸ್ಸಿನಲ್ಲಿ ಆವಿರಸ್ತು ಆವಿರ್ಭವಿಸಲಿ. ಭಗವಂತನು ಭಕ್ತರ ನೀರಂಧ್ರ ಸಂಶ್ಲೇಷ ಹಾಗೂ ಸಾರೂಪ್ಯಗಳಿಗಾಗಿ ತನ್ನ ದಿವ್ಯ ಧಾಮವನ್ನು ಬಿಟ್ಟು ಕಾರಣ ಮಾನುಷ್ಯನಾಗಿ ಭೂಮಿಯಲ್ಲಿ ಅವತರಿಸಿದನು. ಇಂಥ ಪರಮಪುರುಷನನ್ನು ಯಮುಳಾರ್ಜುನ ಯಮುನೆಯರಂತೆ ನಾವೂ ಎವೆಯಿಕ್ಕದೆ ನೋಡುವಂತಾಗಲೆಂದು ಇಲ್ಲಿ ಆಶಿಸಲಾಗಿದೆ. ಅವನ ದಿವ್ಯ ಮಂಗಳ ಮೂರ್ತಿ ನಿರಂತರವೂ ನಮ್ಮ ಚಿತ್ತದಲ್ಲಿ ನರ್ತಿಸಲಿ ಎಂದು ಬೇಡಿದೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಭಜನವೇ ಈ ಶ್ಲೋಕದಲ್ಲಿ ದರ್ಶನ ಸಮಾನಾಕಾರವಾಗಿದೆ ಎಂದು ತೋರುತ್ತದೆ. ನವಿಲುಗರಿಗಳ ಗೊಂಚಲುಗಳಿಂದಲೂ ಚಂಚಲವಾದ ಮುಂಗುರುಳುಗಳಿಂದಲೂ ಮೋಹಕನಾದ ಗೋಪಾಲನು ನಮ್ಮ ಚಿತ್ತದಲ್ಲಿ ಆವಿರ್ಭವಿಸಿ ತನ್ನ ವಿಲಾಸದಿಂದ ನಮ್ಮ ಇಂದ್ರಿಯಗಳನ್ನು ಮೋಹಗೊಳಿಸಲಿ ಎಂದು ಈ ಶ್ಲೋಕದಲ್ಲಿ ಆಶಿಸಿದೆ. ಅನಿಮೇಷ ನಿಷೇವಣೀಯಮಕ್ಷ್ಣೋ ಜಹದ್ಯೌವನಮಾವಿರಸ್ತು ಚಿತ್ತೇ ಕಲಹಾಯಿತ ಕುಂತಲಂಕಲಾಪೈ ಕರಣೋನ್ಮಾದಕ ವಿಭ್ರಮಂ ಮಹೋಮೇ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶುಗಾಯ ನಮಃ.